ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. मौसम की बरखा हो कीड़ा लगे खेत में या दुविधा हो बहुत ही कम प्रीमियम पे पूरी हो भरपाई फसल बीमित रहे कटाई के बाद भी भाई हाँ ऋणी या अऋणी अब हर किसान लाभ उठाए एक मौसम मकदर है सब किसान बीमा कराए प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಮರಡಿಹಳ್ಳಿಯ ರೈತ ಮಹಿಳೆ ಮಾಲಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಮರಡಿಹಳ್ಳಿಯ ರೈತ ಮಹಿಳೆಯಾದಂತಹ ಮಾಲಾ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅವರ ಒಂದು ಕೃಷಿ ಬದುಕಿನ ಅನುಭವಗಳು ಯಾವ ರೀತಿ ಇದೆ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಾಲಾ ಅವರೇ. ನಮಸ್ಕಾರ ಸರ್. ಮಾಲಾ ಅವರೇ ಹೇಳಿ, ಈ ಒಂದು ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಬಾಲ್ಯದಲ್ಲಿ ಬಾಲ್ಯ ಜೀವನ ಹೇಗೆ ಕಳೆದಿರ? ವಿದ್ಯಾಭ್ಯಾಸ ಮಾಡಿದ್ವಿ ಸರ್, ಅದು ನಮಗೆ ಬಡತನ ಇತ್ತು. ಬಡತನ ಇರೋದ್ರಿಂದ ನಾವು ಸ್ವಲ್ಪ SLC ವರೆಗೂ ಓದಿವಿ. ಬಿ ಡಿ ಎಲ್ಲ ಕಟ್ತಾ ಇದ್ವಿ, ಹುಣ್ಸೆ ಮರ ವ್ಯಾಪಾರ ಮಾಡಿದ್ವಿ. ಹುಣ್ಸೆಣ್ಣೆ ಎಲ್ಲ ರಾತ್ರಿ ಆಗಲು ಹುಣ್ಸೆಣ್ಣೆ ಕುಟ್ತಾ ಇದ್ವಿ, ಎಲ್ಲ ಮಾರ್ಕೆಟ್ಗೆಲ್ಲ ಕಳಿಸ್ತಾ ಇದ್ವಿ. ನಾವು ಸಣ್ಣವರಿಂದ ಕಷ್ಟಪಟ್ಟಿದ್ದೀವಿ, ಅದರಿಂದ ಇವಾಗ್ಲೂ ಕಷ್ಟಪಟ್ಕೊಂಡೆ ಹೊಲದಲ್ಲೆಲ್ಲ ಕೆಲಸ ಮಾಡ್ಕೊಂಡು ಸೊಪ್ಪು ತರಕಾರಿ ಎಲ್ಲ ಬೆಳಿತೀವಿ. ಸೊಪ್ಪು ನಾವು ಮರಡಿಹಳ್ಳಿಯಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಸರ್ಕಲ್ ಐತೆ ಸರ್, ಅಲ್ಲಿ ಎಲ್ಲ ತರಕಾರಿ ಮಾರ್ಕೆಟೇ ಇದೆ. ಮಾರ್ಕೆಟಲ್ಲಿ ಅಲ್ಲೇ ಕುತ್ಕೊಂಡು 6 ಗಂಟೆಗೆ ಹೋಗಿ 7 ಗಂಟೆಗೆ ಮನೆಗೆ ಬರ್ತೀವಿ. 800-1,000 ರೂಪಾಯಿ ತಾಂಬರ್ತೀವಿ ಒಂದೇ ಗಂಟೆಗೆ. ಆ ಸೊಪ್ಪು ಎಲ್ಲ ಬೆಳಿಬೇಕಾದ್ರೆ ನಾವು ಕೊಟ್ಟಿಗೆ ಗೊಬ್ಬರನೇ ಉಪಯೋಗಿಸ್ತೀವಿ, ನಾವು ಬೇರೆ ಗೊಬ್ಬರ ಹಾಕಲ್ಲ, ಗೌರ್ಮೆಂಟ್ ಗೊಬ್ಬರ ಸೊಪ್ಪು ತರಕಾರಿಗೆ ಏನುವ. ಈಗ ಬಾಲ್ಯದಲ್ಲಿ ಎಲ್ಲ ತನಕ ಓದಿದ್ರಾ? SLC ತನಕ ಓದಿದ್ರು. ಈಗ ಮುಂದೆ ಯಾಕೆ ಓದಕ್ ಆಗ್ಲಿಲ್ಲ ಅಂತ ಹೇಳಿದ್ರ? ಅದೇ ಸರ್, ನಮ್ ಬಡತನ ಇತ್ತಲ್ಲ, ಬಡತನ ಇರೋದ್ರಿಂದ ಓದಕ್ ಆಗ್ಲಿಲ್ಲ. ಅಂದ್ರೆ ಇವಾಗ ನಂಗೆ ಅಷ್ಟೊಂದು ಸೌಲಭ್ಯಗಳು ಅವತ್ತಿರ್ಲಿಲ್ಲ ಇರ್ಲಿಲ್ಲ ಸರ್. ಅವಾಗ ಇಷ್ಟೊಂದು ಇರ್ಲಿಲ್ಲ. ಇವಾಗ ಏನನ್ಸುತ್ತೆ, ನಮ್ಗೆ ಇನ್ನ ಓದ್ಬೇಕಾಯ್ತು, ಮುಂದೆ ಚೆನ್ನಾಗಿರೋದು ಎಜುಕೇಶನ್ ಮಾಡ್ಬೇಕಾಯ್ತು ಅನ್ಸ್ತಾ ಇತ್ತು. ಇವಾಗ ಯಾಕನ್ಸುತ್ತೆ ನಿಮ್ಗೆ ಇವತ್ತು ಓದಿದ್ರೆ ಉತ್ತಮ ಅಂತ? ಐ ಸರ್, ಅದ್ ನನ್ ಮಕ್ಳನ್ನೆಲ್ಲ ಓದಿಸ್ತಾ ಇದೀವಲ್ಲ, ಅದರಿಂದ ನೋಡು, ನಾವು ಓದ್ಲಿಲ್ಲ, ನನ್ ಮಕ್ಳಾದ್ರೂ ಓದ್ಬೇಕಲ್ಲ ಅಂತ ಮಕ್ಳನ್ನ ಓದಿಸ್ತಾ ಇದ್ವಿ. ನನ್ ದೊಡ್ಡವಳು SLC, ಇವಾಗ ಸಣ್ಣಳು 6th ಅಮ್ಮರೂರಲ್ಲಿ ಓದ್ತಾ ಇದ್ದಾಳೆ ಅವಳು. ಇವಳು ದೊಡ್ಡಳು ಚೆನ್ನಾಗಿ ಓದ್ತಾ ಇದ್ದಾಳೆ, ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಮಾಡಿಸ್ಬೇಕು ಅಂದ್ಕೊಂಡೇ ಇದೀವಿ. ಇವಾಗ ನಾವಂತೂ ಓದಿಲ್ಲ, ಮಕ್ಕಳನ್ನ ಓದಿಸ್ಬೇಕು ಸರ್, ಓದ ಮಕ್ಕಳನ್ನ ಓದಿಸ್ಬೇಕು. ನಮ್ಗಂತೂ ವಿದ್ಯೆ ಬರಲಿಲ್ಲ, ವಿದ್ಯೆ ಮಾಡಿ ಓದ್ತೀವಿ ಅಂದ್ರೂ ಓದ್ಸಕ್ ಆಗ್ಲಿಲ್ಲ ಅಪ್ಪ ಅಮ್ಮನ ಕೈಲಿ. ನಾವು ಸಣ್ಣ ಮಕ್ಕಳಿಂದಲೂ ಕಷ್ಟಪಟ್ಕೊಂಡು ಮಾಡ್ಕೊಂಡು ತಿಂದಿದ್ವಿ ಸರ್. ಕ್ಲಾಸಿಗೆ ಹೋಗೋದು, ಬರೋದು, ಬೀಡಿ ಕಟ್ಟೋದು, ಬರೀ ಇದೆ ಸರ್ ನಮ್ದು ಜೀವನ. ಅವಾಗೆಲ್ಲ ಬಹಳ ಕಷ್ಟಪಟ್ಟಿದ್ವಿ, ಇವಾಗ ಸ್ವಲ್ಪ ನಾವು ಕೊಟ್ಟ ಮನೆಗೆ ಬಂದ್ಮೇಲೆ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿದ್ದೀವಿ. ಈಗ ನಿಮ್ ತಂದೆ ತಾಯಿ ಅವ್ರು ಏನ್ ಮಾಡ್ತಾ ಇದ್ರು? ಕೃಷಿನೇ ಮಾಡ್ತಾ ಇದ್ರ? ಕೃಷಿನೇ ಮಾಡ್ತಾ ಇದ್ರು, ಶೇಂಗಾ ತೊಗರಿ ಜೋಳ ಎಲ್ಲ ಬೆಳೀತಾ ಇದ್ವಿ ನಾವು. ನಮ್ದು 5 ಎಕರೆ ಹೊಲ ಇತ್ತು ಅಮ್ಮಾರ್ದು, ಅದರಲ್ಲೇ ಅಷ್ಟು ಬೆಳೀತಾ ಇದ್ವಿ. ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ವಿ ನಾವು, ಗದ್ದೆ ಸೊಸಿ ಆಗ್ತಾ ಇದ್ವಿ. ಪ್ರತಿ ಒಂದು ಇಂಥದ್ ಮಾಡಿಲ್ಲ ಅಂತ ಅಲ್ಲ ಸರ್, ಎಲ್ಲ ಪ್ರತಿ ಒಂದು ಕೆಲಸ ಮಾಡಿದ್ವಿ ನಾವು. ಕುರಿ ಸಾಕಾಣಿಕೆನು ಮಾಡಿದೀವಿ, ಎಲ್ಲ ಮಾಡಿದೀವಿ. ಈಗ ಚಿಕ್ಕವರಿದ್ದಾಗ ಅಂದ್ರೆ ಸಹ ಉದ್ಯೋಗ ಅಂತಂದ್ರೆ ಬೇಡಿ ಕಟ್ಟೋದು ಇದನ್ನೆಲ್ಲ ಮಾಡಿ ಸಾಕಷ್ಟು ಅನುಭವ ಪಡ್ಕೊಂಡಿದ್ರಿ ಅಲ್ವಾ? ಸರ್ ಇವಾಗ ಏನಾದ್ರೂ ಬೇರೆ ನೀವು ಸಹ ಉದ್ಯೋಗ ಮಾಡ್ತಾ ಇದ್ರೆ ಮನೆಯಲ್ಲಿ? ಮನೆಯಲ್ಲಿ ಹಸು ಇದೆ, ಕುರಿ ಸಾಕ್ತಾ ಇದ್ವಿ ಸರ್, 10-15 ಕುರಿ ತಗಂತಾ ಇದ್ದೆ. ಇದು ಇವಾಗ ಬೋರ್ ಹಾಕ್ಸಿದ್ವಿ ಮೊನ್ನೆ June 24 ಬೋರ್ ಹಾಕ್ಸಿದ್ವಿ, ಅದರಲ್ಲಿ ನೀರ್ ಬಿತ್ತು, 2.5 inch ನೀರ್ ಬಂದೈತೆ. ಇದು 550 ಕೊರ್ಸಿದೀವಿ. ಇವಾಗ ಪೈಪ್ ಲೈನ್ ಮಾಡಿ ಅಡಿಕೆ ಗೋಟು ಎಲ್ಲ ನಾವೇ ಮಾಡ್ತೀವಿ, ಪ್ಯಾಕೆಟ್ ಎಲ್ಲ ಮಾಡ್ಕೊಂಡು ಸೊಸಿ ಮಾರಾಟನು ಮಾಡ್ತೀವಿ. ಒಂದು ಸಾವಿರ ಸೊಸಿ ಮಾಡ್ತೀವಿ, 25,000 30,000 ಲಾಭ ಬರುತ್ತೆ ಅದರಲ್ಲಿ. 30 rupees ಅಂದ್ರೂ 3,000 ಲಾಭ ಬರುತ್ತೆ ಸರ್. ಈಗ ಗೋಟ್ ಹೇಳ್ತಾರೀ, ಯಾವ ತರ ಸಸಿ ಮಾಡ್ತೀರ ನೀವು? ನಾವು ಸರ್ ಅದು ಗೋಟು ಮರುಳಲ್ಲಿ ದಬ್ಕುಂಟೆ ಅಂತ ಚಿಕ್ಕನಹಳ್ಳಿ ತಾಲೂಕು, ಅಲ್ಲಿಂದಲೇ ತರ್ತೀವಿ. ಅಲ್ಲಿಂದ ತಂದು ಸಗಣಿ ಐತಲ್ಲ, ಸಗಣಿಯಲ್ಲಿ ಎಲ್ಲ ಕಲ್ಸಿಬಿಟ್ಟು ಚೀಲಕ್ಕೆ ತುಂಬಿ ಮೊಳಕೆ ಬಂದ್ಮೇಲೆ ಒಂದ್ ಲೋಡು ಕೆಂಪು ಮಣ್ಣು ಓಡಿಸಿ ಕೆಂಪು ಮಣ್ಣಲ್ಲಿ ಪ್ಯಾಕೆಟ್ ಮಾಡಿ ಪ್ಯಾಕೆಟಲ್ಲಿ ಮೊಳಕೆ ಕಟ್ತೀವಿ. ಅವಾಗ ದೊಡ್ಡ ಗಿಡ ಆಗುತ್ತ, ಅವಾಗ ಬೇರೆ ಮಾರಾಟಕ್ಕೆ ಮಾರ್ತೀವಿ ಸರ್. ಈಗ ಗುಣಮಟ್ಟದ ಗೋಟನ್ನು ತರಬೇಕಾಗುತ್ತೆ, ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಾ? ಅದು ಅಳ್ಮರದ್ದಾಗಬೇಕು, ಅಳ್ಮರದ್ದೇ ಆಗ್ಬೇಕು, ಅದಾದ್ರೆ ಚೆನ್ನಾಗ್ ಸೊಸಿ ಬರುತ್ತೆ. ನಾವು ಕೊಟ್ಟಿರೋದ್ರಾದ್ರೂ ನೆನ್ಸ್ಕೋಬೇಕಾ ಸರ್, ಎಂತ ಗೋಟ್ ಕೊಟ್ರು ಇವರು, ಎಂತ ಸೊಸಿ ಕೊಟ್ರು, ಚೆನ್ನಾಗೆ ಬರ್ತಿಲ್ಲ ಈ ಸೊಸಿ ಅಂತ ಅಂತಾರ. ಈಗ ನಮ್ಮ ಮಾವರಿಗೆ ನಾವೇ 500 ಸೊಸಿ ಮಾಡಿ ಕೊಟ್ಟಿದ್ವಿ ಸರ್, ಅವ್ರದ್ದು 2 ವರ್ಷಕ್ಕೇನೆ ಅಲ್ಲಿಗೆ ಒಂಬಳೆ ಹೊಡೆದೈತೆ ಸರ್. ಅಂತ ಗೋಟು ನಾವು ಮಳಕೆ ಮಾಡೋದು ಅಂದ್ರೆ ಹಳೆ ಮರದ ಗೋಟನ್ನೇ ತರ್ತೀವಿ. ಹಳೆ ಮರದ ಗೋಟೆ ತರಬೇಕು. ಈಗ ದೊಡ್ಡದಾಗಿ ಮಾಡಬಹುದಲ್ಲ ನೀವು ನರ್ಸರಿಯನ್ನ? ಅದೇ ಸರ್ ಮಾಡ್ಬೇಕು ಅಂದ್ಕೊಂಡೆ, ಇದು ಮುಂದೆ ಪ್ರಯತ್ನ ಮಾಡೋಣ ಅಂತ ಇದೀವಿ. ಅದು ನಾವ್ ಇಬ್ಬರೆಲ್ಲ ಸರ್ ಇರೋದು, ಮಗಳು ಇನ್ನೇನು SLC ಓದ್ತದಳೆ, ಇನ್ನೊಬ್ಳು ಸಣ್ಣಳು, ಹಸು ಐದವೆ ಎರಡು, ಹಾಲು ಡೈರಿಗೆಲ್ಲ ಹಾಲು ಐತಿವಿ, ಬೈಕು ಬಸ್ಸು ಎಲ್ಲ ಅನುಕೂಲ ಐತಿ, ಡೈರಿ ಐತಿ ಮರಡಿಹಳ್ಳಿಯಲ್ಲಿ. ಮಾಲ ಅವ್ರ ಎಷ್ಟು ಎಕರೆ ನಿಮಗೆ ಐತಿ ಜಮೀನು? ನಮ್ದು 7 acres ಐತೆ ಸರ್. 17 acres ಇತ್ತು ಸರ್, ನಾವು ಡಿವೈಡ್ ಆಯ್ದ್ವಿ, ಇವಾಗ ನಮಗೆ 7 acres ಬಂದೈತಿ. ಶೇಂಗಾದಾಗ ಲಾಸ್ ಆಯ್ತು ಸರ್, ಈ ವರ್ಷ ಶೇಂಗಾ ತೊಗರಿ ಏನ್ ಆಗ್ಲಿಲ್ಲ. ಸೂರ್ಯಕಾಂತಿ ಹಾಕಿದ್ವಿ 3 acres, ಅದು 70,000 ಲಾಭ ಬಂತು. ಇವಾಗ ಮತ್ತೆ ಕಡಲೆ ಹಾಕಿದ್ವಿ 3 acres, ಶೇಂಗಾ ತೊಗರಿ ಹಾಳಾಯ್ತು, ಇವಾಗ 2 ಬಾಳಿನ ಮಡಿಕೆ ಹೊಡಿಸಿ ಎಲ್ಲ ಕೈ ಬಿಟ್ಟಿದೆ ಸರ್. ಇವಾಗ ಈರುಳ್ಳಿ ಹಾಕಿದ್ದೀನಿ 1 acres, ಮುಂಗಾರಾಗಿ ಆಗಿತ್ತು ಸರ್ 200 packets ಗೆಡ್ಡೆ ಆಗಿತ್ತು, ಅದರಲ್ಲಿ ಒಂದು 100 packets ಹೋಯ್ತು, ಬರೀ 1,000 rupees ಪ್ಯಾಕೆಟ್ ಹಂಗೆ 100 packets ಕೊಟ್ವಿ ಸರ್. ಈಗ ಒಂದೇ ಕಡೆ ಇದೆಯಾ ನಿಮ್ ಜಮೀನು? 7 acres ಎಲ್ಲ ಒಂದೇ ಕಡೆ ಇದೆ ಸರ್. 1 acres ಮಾತ್ರ ಒಂದ್ ಸ್ವಲ್ಪ ಈ ಕಡೆ ಬರುತ್ತೆ, ಒಂದ್ ಹೊಲ ದಾಟಿದ್ರೆ ನಮ್ಮ ಹೊಲ ಬರುತ್ತೆ ಸರ್, 5.5 acres ಇನ್ನೊಂದ್ ಪ್ಲಾಟ್ ಐತಿ. ಈಗೆಲ್ಲ ಹಿಂಗಾರಿ ಕಡ್ಲೆನ ಬೆಳೀತಾ ಇದ್ರಲ್ಲ? ಹ್ಞೂ, ಕಡ್ಲೆ ಹಾಕಿದ್ವಿ. ಹೇಗಿದೆ ಬೆಳೆ ಈ ವರ್ಷ? ಚೆನ್ನಾಗೈತೆ ಕಡ್ಲೆ, ಮಳೆ ಬಂತಲ್ಲ ಸರ್, ಮಳೆ ಚೆನ್ನಾಗ್ ನಡೆಸ್ತು, ಚೆನ್ನಾಗ್ ಬಂದೈತೆ ಕಡ್ಲೆ, ಎಲ್ಲ ಚೆನ್ನಾಗ್ ಬೆಳೀತಿವಿ ಸರ್. ಸೊಪ್ಪಿಂದು ತರಕಾರಿದು ಬಗ್ಗೆ ಪ್ರೂಫ್, ಪ್ರತಿಯೊಂದು ಎಲ್ಲ ನನಗೆ ಅನುಭವ, ಚೆನ್ನಾಗಿ ಇಂಪ್ರೂವ್ ಆಗೈತೆ ಸರ್. ಎಲ್ಲ ನಮ್ಮ ಮಕ್ಕಳಿಗೆ ಎಜುಕೇಶನ್ಗೋಸ್ಕರ ನಾವು ಹಿಂದಕ್ಕೆ ಹಾಕ್ತಾ ಇದ್ದೀವಿ. ಸೊಪ್ಪು ತರಕಾರಿ ಇದೆಲ್ಲ ಮನೆ ಮೇಂಟೈನ್ಗೆ ಆಗುತ್ತೆ, ಟಿವಿ ಕರೆನ್ಸಿ ಮೊಬೈಲ್ ಕರೆನ್ಸಿ ಇವಕ್ಕೆಲ್ಲ ಮೇಂಟೈನ್ ಆಗುತ್ತೆ. ಅಗ್ರಿಕಲ್ಚರ್ ಉಳಿತಾಯ ಆಗುತ್ತೆ ಸರ್, ಚೆನ್ನಾಗಿ ಇಂಪ್ರೂವ್ ಐತೆ. ಹೂವ ಬೆಳಿಬಹುದು ಸರ್, ನಮಗೆ ಒಬ್ಬಂಟಿ ಇವ್ರಿಗೆ ಆಗಲ್ಲ. ಹೂವ ಬಹಳ ಅನುಭವ ಐತೆ, ಹೂವಿಂದು ಹೂವ ಕಟ್ಟೋದು ಬರುತ್ತೆ. ಮೊದಲೆಲ್ಲ ಬೆಳೆದಿದ್ರೆ ಎಲ್ಲ ಬೆಳಿತಿದ್ವಿ ಸರ್ ನಾವು, ಅಷ್ಟು ನಮ್ಮ ಅಮ್ಮರ ಊರಲ್ಲಿ ಎಲ್ಲ ಪ್ರತಿ ಒಂದು ಇಂಥ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ, ನಾವು ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಕದ್ರಿ ಬಿಟ್ಟು ಅದು ಮಡಿ ಮಡಿ ಬಿಟ್ಬಿಡ್ತೀವಿ, ಸೊಪ್ಪು ಹೋಗಿ ಬಂದ್ಬಿಡುತ್ತೆ, ಬಹಳ ಚೆನ್ನಾಗ್ ಬರುತ್ತೆ ಸೊಪ್ಪು. ಈಗ ಸೊಪ್ಪು ಅಂತಂದ್ರೆ ವರ್ಷದ ಯಾವ ಕಾಲದಲ್ಲಿ ಹೆಚ್ಚಾಗಿ ಬೆಳಿತೀರಿ ನೀವು? ಮಳೆಗಾಲದಾಗೆ ಸ್ವಲ್ಪ ಹೋಗುತ್ತೆ ಸರ್, ಬೇಸಿಗೆ ಕಾಲದಾಗೆ ನೆರಳು ಬೇಕು, ನೆರಳಿಗೆ ಅದು ನಾವ್ ಹೆಂಗ್ ಗೊತ್ತಾ ಮಡಿ ಮಾಡಿ ಒಯ್ತೀವಿ, ಅದಕ್ಕೆ ಮೊಳಕೆ ಬರೋವರೆಗೂ ಗರಿ ಮುಚ್ಚುತ್ತೀವಿ, ಮೊಳಕೆ ಬತ್ತಿದಂಗೆ ಗರಿ ತೆಗಿತೀವಿ, ಬಿಸಿಲಲ್ಲಿ ಬರಲ್ಲ ಸರ್, ಅದಕ್ಕೆ ಗರಿ ತೆಗೆದ್ಮೇಲೆ ಆಮೇಲೆ ಸಗಣಿ ಗೊಬ್ಬರ ಎಲ್ಲ ಕದ್ರಿ ಬಿಟ್ಬಿಟ್ರೆ ಬಂದ್ಬಿಡುತ್ತೆ ಸರ್. ವರ್ಷದ ಎಲ್ಲ ಕಾಲದಲ್ಲೂ ನಿಮ್ಮಲ್ಲಿ ಸೊಪ್ಪು? ಯಾವ ಕಾಲದಲ್ಲೂ ಸೊಪ್ಪು ಇರುತ್ತೆ ಸರ್, ಯಾವ ಕಾಲನು ಸೊಪ್ಪು ಬಿಡಲ್ಲ. ಈಗ ಒಟ್ಟಾರೆ ಮಾಲ ಅವ್ರೆ, ಸೊಪ್ಪು ಅಂತಂದ್ರೆ ಯಾವ್ಯಾವ ರೀತಿ ಸೊಪ್ಪನ್ನ ಬೆಳಿತಾರೆ? ತಬಾಕ್ಸಿ ಸೊಪ್ಪು, ತಿರುಕ್ಸಲೆ ಸೊಪ್ಪು, ಸಕೊಂತಿ ಸೊಪ್ಪು, ಕೊತ್ತಂಬರಿ, ಪಾಲಕ್ಕು, ಅದೆಲ್ಲ ಬೆಳೆಸ್ತೀವಿ. ಈಗ ಮೊದ್ಲೆಲ್ಲ ಈಗ ಮನೆ ಬೀಜ ಅಂದ್ರೆ ಜವಾರಿ ಬೀಜನೇ ಬಿತ್ತಿ ಬೆಳೆಯಂತದ್ದ ನೋಡಿ, ಸೊಪ್ಪು ತರಕಾರಿ ಯಾವ್ದಲ್ವಾ. ಈಗ ಸೊಪ್ಪಿನ ಬೀಜ ಅಂತಂದ್ರೆ ಎಲ್ಲಿಂದ ತರ್ತೀರ ನೀವು? ನಾವು ಇರೂರಲ್ಲಿ ತರ್ತಿದ್ವಿ ಸರ್, ಅಲ್ಲಿ ಬೀಜ ಒಳ್ಳೆ ಬೀಜ ಕೊಡ್ತಾರೆ, ಅಲ್ಲಿ ತಾಂಬರ್ತಿದ್ವಿ. ಮತ್ತೆ ಇವಾಗ ನಾವು ಪಾಲ್ಕಂ ಬೀಜ ಹಂಗೆ ಬಿಟ್ಕೊಂಡ್ಬಿಡ್ತೀವಿ, ಅದು ನಾವೇ ಬೀಜ ಮಾಡ್ಕೊಂಡ್ಬಿಡ್ತೀವಿ, ಜವಳಿ ಬೀಜ ಅವೆಲ್ಲ ನಾವೇ ಬೀಜ ಮಾಡ್ಕೊಂಡು ಇವಾಗ ನಾವೇ ಎಲ್ಲ ಬೆಳಿತೀವಿ ಸರ್. ಇವಾಗ ಸೊಪ್ಪಿನ ಬೆಳೆ ಉತ್ಕೃಷ್ಟವಾಗಿ ಬರ್ಬೇಕಂತಂದ್ರೆ ಯಾವ ರೀತಿ ನೀವು ಅಲ್ಲಿ ಕೆಲಸ ಮಾಡ್ತಾರೆ, ಕೃಷಿ ಯಾವ ರೀತಿ ಮಾಡ್ಬೇಕಂತೀರ? ಅದೇ ಸರ್, ನಾವು ದನಿ ಗೊಬ್ಬರನೇ ಜಾಸ್ತಿ ಉಪಯೋಗಿಸೋದು, ಅದರಿಂದಲೇ ಚೆನ್ನಾಗ್ ಬರೋದು. ತಾಳಕ್ಕೆ ಫಸ್ಟ್ ಎಲ್ಲ ದನಿ ಗೊಬ್ಬರ ಪುಡಿ ಇರುತ್ತಾ ಅದೆಲ್ಲ ನೆಲಕ್ಕೆ ಹಾಕ್ಬಿಡ್ತೀವಿ, ಆಮೇಲೆ ಎಲ್ಲ ಕೊಚ್ಚಿ ಬೀಜ ಒಯ್ದು ಬಿಡ್ತೀವಿ, ಅದೇ ಅದರಲ್ಲೇ ಚೆನ್ನಾಗ್ ಬರೋದು, ನಾವು ಇನ್ಯಾವ್ದು ಗೊಬ್ಬರ ಹಾಕಲ್ಲ ಅದಕ್ಕೆ. ಅಂತಂದ್ರೆ ಒಂದ್ಸಲ ನೀವು ಬೆಳೆದ್ರೆ ಎಷ್ಟು ಮಡಿ ಮಾಡಿತೀರ, ಅದರಲ್ಲಿ ಎಷ್ಟು ಎಕರೆ ಬರುತ್ತೆ? ಇದು ಹಿಂದೆ ಮುಂದೆ ಒಯ್ಕೊಂತಿರ್ತೀನಿ, ನಾನು ಒಂದೇ ಊರಲ್ಲೆಲ್ಲ ಮಾರೋದು, ನಾನು ಬೇರೆ ಕಡೆ ಎಲ್ಲೂ ಹೋಗಲ್ಲ, ನನಗೆ ಮರಡಿಹಳ್ಳಿ ಸೆಟ್ ಆಗೈತಿ ಅಲ್ಲೇ ಸರ್ ನಾನು ಸೊಪ್ಪೆಲ್ಲ ಮಾರೋದು, ಒಂದೇ ಗಂಟೆಗೆ ನಾನು ಮಾರ್ಕೊಂಡು ಬರೋದು. ಈಗ ಒಂದು 10-15 ಮಡಿ ಹಾಕಿ? ಹ್ಞೂ, 10-15 ಮಡಿ ಹಾಕ್ತೀವಿ ಸರ್. ಈಗ ಅದರಲ್ಲಿ ಅಂತ ಅಂತವಾಗಿ ಬೇರೆ ಬೇರೆ ರೀತಿಯಾದ ಸೊಪ್ಪನ್ನ ಬೆಳೀತಾ ಇದ್ದೀವಿ? ಹ್ಞೂ ಸರ್, ಹಾಕ್ತಾ ಇದ್ದೀವಿ, ಬೆಳೀತಾ ಇದ್ದೀವಿ. ಈಗ ಕೊಟ್ಟಿಗೆ ಗೊಬ್ಬರ ಕೊಡ್ತೀರಿ, ಮಡಿ ಮಾಡ್ತೀರಾ, ಈಗ ಬೀಜ ಚೆಲ್ತೀರಿ, ಆಮೇಲೆ ಏನೇನ್ ಕೆಲಸ ಇರುತ್ತೆ ಅದರಲ್ಲಿ? ಅದರಲ್ಲಿ ಇನ್ನೇನ್ ಸರ್, ನೀರ್ ಕಟ್ಟೋದು, ಆಮೇಲೆ ಸ್ವಲ್ಪ ಇದು ಬರುತ್ತಾ ಅವಾಗಿನ ಸ್ವಲ್ಪ ಮೊಳಕೆ ಎರಡೆರಡು ಎಲೆ ಆಗಿರುತ್ತಾ ಅವಾಗ ಸ್ವಲ್ಪ ಸಗಣಿ ನೀರು, ಮತ್ತೆ ಸಗಣಿ ನೀರ್ ಕದ್ರಿ ಕದ್ರಿ ಬಿಡ್ತಾನೆ ಇರ್ತೀವಿ ಸರ್. ಯಾಕೆ ಬಿಡ್ಬೇಕು ಸಗಣಿ ನೀರು? ಅದ್ ಚೆನ್ನಾಗ್ ಬರುತ್ತೆ ಸೊಪ್ಪು, ಆದ್ರೂ ನಾವು ಕೆಮಿಕಲ್ಸ್ ತಿನ್ಬಾರ್ದಲ್ರಿ ಸರ್. ಬೇರೆ ಗೊಬ್ಬರ ಹಾಕೋದಕ್ಕಿನ ಇದು ತಿನ್ಬೇಕು. ಗೊಬ್ಬರನೇ ಆತರ ಗಂಜಲ್ ಮಾಡಿ ಜೀವಾಮೃತ ಟೈಪ್ ಕೊಡ್ತಾರೆ. ಜೀವಾಮೃತ ಗಂಜು ಎಲ್ಲ ಮಿಕ್ಸ್ ಮಾಡಿದ್ದು ಅದನ್ನು ನೀರಲ್ಲಿ ಬಿಡ್ತೀನಿ. ಇದು ಕಡಲೆ ಅವೆಲ್ಲ ಹಾಕಿಲ್ಲ ಅಂದ್ರೆ ಗೌರ್ಮೆಂಟ್ ಗೊಬ್ಬರ ಆಗಲ್ಲ. ಬೇರೆ ಬೆಳೆಗಳು ಬೇಕು, ಬೇರೆ ಬೆಳೆ ಬೇಕು. ಇದೆಲ್ಲ ಈರುಳ್ಳಿಗೆಲ್ಲ ಬೇಕು ಸರ್. ಔಷಧಿ ಹೊಡೆದಿಲ್ಲ ಅಂದ್ರೆ ಈರುಳ್ಳಿನೂ ಆಗಲ್ಲ. ಸೊಪ್ಪಿಗೆ ಮಾತ್ರ ನಾವು ಬೇರೆದ್ ಏನು ಬಳಸಲ್ಲ, ಎಲ್ಲ ಇದೇ ಬಳಸೋದು. ಈಗ ಸೊಪ್ಪಿನಲ್ಲಿ ಏನಾದ್ರೂ ಕಳೆ ಈ ತರ ಬರ್ತಾವ? ಕಳೆ ಬರುತ್ತೆ ಸರ್, ನಾವು ಡೈಲಿ ತಕ್ಕಂತಿರ್ತೀವಿ, ಸಣ್ಣ ಸಣ್ಣದೆಲ್ಲ ತೆಗೆದು ಕ್ಲೀನ್ ಮಡಿ ಮಾಡ್ಕೊಂಡಿರ್ತೀವಿ ಸರ್. ಈಗ ಸೊಪ್ಪು ಕಟಾವು ಅಂತಂದ್ರೆ ಎಷ್ಟು ದಿನಕ್ಕೆ ಬರುತ್ತೆ? ಮೆಂತ್ಯ 20 ದಿನಕ್ಕೆ ಬರುತ್ತೆ, ಕೊತ್ತಂಬರಿ ಪಾಲಕ್ಕು ಅವೆಲ್ಲ 1 ತಿಂಗಳು, 1 ತಿಂಗಳಿಗೆ ಬಂದ್ಬಿಡುತ್ತೆ. ತಬಾಕ್ಸಿನೂ 1 ತಿಂಗಳ ಮೇಲೆ 10 ದಿನ ಬೇಕು ತಬಾಕ್ಸಿ ಬರಕ್ಕೆ. ಈಗ ಒಂದ್ಸಲ ನೀವು ಕಟಾವು ಮಾಡಕ್ ಹಚ್ಚಿದ್ರೆ ಎಷ್ಟು ದಿನ ತನಕ ಕಟಾವು ಮಾಡ್ತೀರಾ ಅದನ್ನ? ಸರ್, ಅದು ನಾವು ಸ್ವಲ್ಪ ಒಂದೊಂದು ದೊಡ್ಡ ಮಡಿ ಮಾಡ್ತೀವಿ, ಒಂದೊಂದು ಸಣ್ಣ ಮಡಿ ಮಾಡ್ತೀವಿ, ಒಂದೊಂದು ಮಡಿ 2 ದಿನ ಖಾಲಿ ಮಾಡ್ತೀನಿ. ಈಗ ಸೊಪ್ಪನ್ನ ಈಗ ಎಷ್ಟು ಗಂಟೆಗೆ ಹೋಗಿ ನೀವೇ ಕೇಳ್ತೀರಾ? ನಾವೇ ಕೇಳ್ತೀವಿ, ನಾವ್ ಯಾರನ್ನು ಕೂಲರ್ ಇಟ್ಕೊಳಲ್ಲ. ನಮ್ಮ ಮನೆಯವರಿಲ್ಲ, ಸುಮೇಸಕ್ ಹೋಗ್ತಾರೆ. ನಾನು ಒಬ್ಳೆ ಸೊಪ್ಪೆಲ್ಲ ಕಟ್ಕೊಂಡು ಸಾಯಂಕಾಲ ಬಂದ ತಕ್ಷಣ ಸೊಪ್ಪೆಲ್ಲ ನೀರಕ್ಕೆ ಎದ್ದಿಟ್ಟು ಬೆಳಗ್ಗೆ ತಗೊಂಡು ಹೋಗ್ತೀನಿ. ಬೆಳಗ್ಗೆ ಎಷ್ಟು ಗಂಟೆಗೆ? 6 ಗಂಟೆಗೆ ಹೋಗ್ತೀನಿ. 6 ಗಂಟೆಗೆ ಹೋಗಿ 7 ಗಂಟೆ 7:30 ಮನೇಲಿ ಇರ್ತೀನಿ ಸರ್. ಸೊಪ್ಪನ್ನ ಕಟ ಮಾಡ್ತೀರಾ? ಈಗ ಮತ್ತೆ ಅದನ್ನ ಸಿವ್ಡ್ ಕಟ್ಟಂತದ್ದು ಇದೆಲ್ಲ ಮಾಡ್ತೀರಾ? ಸಿವ್ಡೆಲ್ಲ ನಾವೇ ಕಟ್ಟೋದು, ರಬ್ಬರ್ ಅಲ್ಲೆಲ್ಲ ಕಟ್ತೀವಿ. ಈಗ ಸಿವ್ಡ್ ಅಂತಂದ್ರೆ ಒಂದ್ ಮೀಡಿಯಂ ಸಿವ್ಡ್ ಕಟ್ತೀರಾ? ಹೋ ಸರ್, ದಪ್ಪ ಇರುತ್ತೆ. ನಾವು ಚೀರ ಚಿಕ್ಕದ್ ಕಟ್ಟಲ್ಲ ಸರ್, ಅವರು ದುಡ್ಡು ಕೊಡ್ತಾರೆ, ನಾವು ಚಿಕ್ಕದ್ ಕಟ್ಟಬಾರ್ದು. ಸ್ವಲ್ಪ ಹೆಚ್ಚ ಕಟ್ಟಬೇಕು, ಹೆಚ್ಚ ಕಟ್ಟಿದ್ರೆ ಉತ್ತಮ. ಸೊಪ್ಪನು ಚೆನ್ನಾಗಿ ಮಾರಾಟ ಹೋಗುತ್ತಾ, ಅಷ್ಟು ಜನ ಸೊಪ್ಪು ಬರುತ್ತೆ, ಆದ್ರೆ ನನ್ನ ಸೊಪ್ಪೆ ಜಾಸ್ತಿ ಬಳಸೋದಲ್ಲಿ. ಅದೇ ಗೌರ್ಮೆಂಟ್ ಗೊಬ್ಬರ ಹಾಕಲ್ಲ, ಎಲ್ಲ ಇದ್ರಲ್ಲೇ ಕೊಟ್ಟಿಗೆ ಗೊಬ್ಬರದಲ್ಲೇ ಬೆಳೀತಾರಲ್ಲ ಅಂತ ತಗೊಂಡ್ತಾರೆ ಸರ್. ಸಿವ್ಡ್ ಕಟ್ಟಿ ನೀರ್ನಲ್ಲಿ ಯಾಕೆ ಅದ್ದಿಡ್ತೀರ? ಬಾಡುತ್ತಲ್ಲ, ಅದು ನೀರಲ್ಲಿ ಎದ್ದಿ ಬಟ್ಟೆ ಕಟ್ಟಿಕ್ಕಿರ್ತೀವಿ. ಕೊಳಿಯಂತದ್ದು ಇಲ್ಲ, ಕೊಳಿಯಲ್ಲ, ಸೊಪ್ಪು ಕೊಳಿಯಲ್ಲ ಸರ್. ಅದೇ ಮಳೆ ಬಂದ್ರೆ ಮಾತ್ರ ನಾವು ನೀರಕ್ಕೆ ಎದ್ದಲ್ಲ, ಸುಮ್ನೆ ಬಟ್ಟೆ ಕಟ್ಟಿಕ್ಕಿರ್ತೀವಿ, ಮಳೆ ನೀರ್ ಬಂದಿರುತ್ತಲ್ಲ. ಅದರಿಂದ ಬೇಸಿಗೆ ಕಾಲದಲ್ಲಿ ನೀರೆಲ್ಲ ನೀರಲ್ಲಿ ಎದ್ಲೇಬೇಕು ಸರ್. ಇಲ್ದ್ರೆ ಬೆಳಿಗ್ಗೆ ಹೊತ್ತಿ ಏನ್ ಗೊತ್ತಾ, ನಾವು ಬೇರೆ ಗೌರ್ಮೆಂಟ್ ಗೊಬ್ಬರ ಹಾಕಿದ್ರೆ ಮಾತ್ರ ಸೊಪ್ಪು ತಡಿಯಲ್ಲ, ಕೆಟ್ಟೋಗುತ್ತೆ. ಯೂರಿಯಾ ಅದೆಲ್ಲ ಹಾಕಬಾರ್ದು, ಅದು ಸೊಪ್ಪು ಬೇಗ ಹೋಗುತ್ತೆ. ಇದು 15 ದಿನ ಇಟ್ಟರು ಕೊತ್ತಂಬರಿ ಫ್ರಿಡ್ಜ್ ಅಲ್ಲಿ ಏನೇನು ಆಗಲ್ಲ, ಕವರ್ ಅಲ್ಲಿ ಇಟ್ಟರು 10 ದಿನಕ್ಕೆ ಏನು ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸರ್ ಸೊಪ್ಪು. ಈಗ ಸೊಪ್ಪಿನಲ್ಲಿ ಹುಳ ಬರುವಂತದ್ದು ಇದೆಲ್ಲ ಆಗುತ್ತಲ್ಲ, ಹುಳ ಬೀಳುವಂತದ್ದು? ಹುಳಕ್ಕೇನು ಏನ್ ಮಾಡಕ್ಕಾಗಲ್ಲ ಸರ್, ಔಷಧಿ ಹೊಡಿಬೇಕು. ಆದ್ರೆ ನಾವು ಹುಳ ಬೀಳತಕ್ಕ ಇಟ್ಕೊಳಲ್ಲ, ಅದ್ ಬೇಗ ಬೇಗ ಕಿತ್ತು ಮಾರ್ಬಿಡ್ತೀವಿ. ಈಗ ಮಾರಾಟ ಅಂತಂದ್ರೆ ಎಲ್ಲಾ ರೀತಿಯಾದಂತ ಸೊಪ್ಪನ್ನ ಮಿಕ್ಸ್ ಹೋಯ್ತೀರಾ ನೀವು? ಎಲ್ಲ ಮಿಕ್ಸ್. ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ ಹೋಗಿ? ಅಲ್ಲಿ ಒಂದೇ ತಾಯಿ ಸರ್, ಮರಡಿ ಹಳ್ಳಿಯಲ್ಲಿ ಸರ್ಕಲ್ ಐತೆ, ಅಲ್ಲಿ ತರಕಾರಿ ಮಾರ್ಕೆಟೇ ಐತೆ, ಅಲ್ಲಿ ಅಲ್ಲೇ ಮಾರೋದು ನಾವು. ಏನ್ ಮಾಡಕ್ಕಾಗಲ್ಲ ಸರ್, ಔಷಧಿ ಹೊಡಿಬೇಕು. ಆದ್ರೆ ನಾವು ಹುಳ ಬೀಳತಕ್ಕ ಇಟ್ಕೊಳಲ್ಲ, ಅದ್ ಬೇಗ ಬೇಗ ಕಿತ್ತು ಮಾರ್ಬಿಡ್ತೀವಿ. ಚೆನ್ನಾಗಿ ಮಾರಾಟ ಅಂತಂದ್ರೆ ಎಲ್ಲಾ ರೀತಿಯಾದಂತ ಸೊಪ್ಪನ್ನ ಮಿಕ್ಸ್ ಹೋಯ್ತೀರಾ ನೀವು? ಎಲ್ಲ ಮಿಕ್ಸ್. ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ ಹೋಗಿ? ಅಲ್ಲಿ ಒಂದೇ ತಾಯಿ ಸರ್, ಮರಡಿ ಹಳ್ಳಿಯಲ್ಲಿ ಸರ್ಕಲ್ ಐತೆ, ಅಲ್ಲಿ ತರಕಾರಿ ಮಾರ್ಕೆಟೇ ಐತೆ, ಅಲ್ಲಿ ಅಲ್ಲೇ ಮಾರೋದು ನಾವು. ನಮಗೆ ಅಮೌಂಟ್ ಜಾಸ್ತಿ ಬರ್ತಿರುತ್ತಾ, ಅದು ಇನ್ನು ಇನ್ನೂ ಹಿಂದಕ್ಕೆ ಹಾಕ್ಬೋದಲ್ರಿ ಸರ್. ಆಮೇಲೆ ನಿಮ್ಗೆ ಸಗಣಿ ಸಿಗುತ್ತಲ್ವಾ? ಸಗಣಿ ಗೊಬ್ಬರ ಆಗುತ್ತೆ. ಸೊಪ್ಪನ್ನ ನಾವು ಸಗಣಿ ಗೊಬ್ಬರ ಹಾಕಿನೇ ಬೆಳಿತಾ ಇದೀವಿ ಅಂತ ಹೇಳಿ ಸರ್. ಅದೇ ಈಗ ಹಸು ಕಟ್ಟಲಿಲ್ಲ ಅಂದ್ರೆ ನೀವು ಆತರ ಬೆಳೆ ಇಲ್ಲ ಸರ್, ಆಗ್ತಿರ್ಲಿಲ್ಲ. ನಾನು ಡೈಲಿ ಒಂದೊಂದು ಪುಟ್ಟಿ ತಗೊಂಡೋಗಿ ಮುಂಚೆನೆ ಹಾಕೊಂಡ್ಬಿಡ್ತೀನಿ ಸರ್. ಮತ್ತೆ ಸರ್, ಅಂದ್ರೆ ರೇಟ್ ಚೆನ್ನಾಗಿದೆಯಲ್ವಾ ಈರುಳ್ಳಿ? 1.5 ವರ್ಷ ಐತೆ ಸರ್ ಇವಾಗ. ಈ ವರ್ಷಕ್ಕೆ ರೇಟ್ ಯಾವತ್ತು ಕಡಿಮೆ ಆಗ್ಲಿಲ್ಲ? ಇಲ್ಲ ಸರ್, ರೇಟ್ ಐತೆ ಈರುಳ್ಳಿ. ನಮಗೆ ಮಳೆ ಬಂದಿಲ್ಲ ಅಂದ್ರೆ 1-5 ಲಕ್ಷ ದುಡ್ಡಾಗೋದು ಸರ್ ಈ ವರ್ಷ. ಮಳೆ ಬಂದು ಎಲ್ಲ ಕೆಟ್ಟೋಯ್ತು ಮುಂಗಾರು ಮಳೆಗೆ. ಮಳೆ ಆಯ್ತಂತೀರ? ಚೆನ್ನಾಗಿ ಮಳೆ ಬಸ್ ಆಗುತ್ತೆ ಸರ್. ಅಂದ್ರೆ ರೇಟ್ ಚೆನ್ನಾಗಿದೆಯಲ್ವಾ ಈರುಳ್ಳಿ? 1.5 ವರ್ಷ ಐತೆ ಸರ್ ಇವಾಗ. ಈ ವರ್ಷಕ್ಕೆ ರೇಟ್ ಯಾವತ್ತು ಕಡಿಮೆ ಆಗ್ಲಿಲ್ಲ? ಇಲ್ಲ ಸರ್, ರೇಟ್ ಐತೆ ಈರುಳ್ಳಿ. ನಮಗೆ ಮಳೆ ಬಂದಿಲ್ಲ ಅಂದ್ರೆ 1-5 ಲಕ್ಷ ದುಡ್ಡಾಗೋದು ಸರ್ ಈ ವರ್ಷ. ಮಳೆ ಬಂದು ಎಲ್ಲ ಕೆಟ್ಟೋಯ್ತು ಮುಂಗಾರು ಮಳೆಗೆ. ಮಳೆ ಆಯ್ತಂತೀರ? ಚೆನ್ನಾಗಿ ಮಳೆ ಬಸ್ ಆಗುತ್ತೆ, ಅದನ್ನೆಲ್ಲ ಹಾಕಿ ಮೇಸಿ ಮೆಕ್ಕೆಜೋಳ ಹಾಕ್ತಿದ್ವಿ ಅಷ್ಟೇ. ಕಾಳು ಕಡೆ ಇಡುವಂತದ್ದು? ಕಾಳು ಇಡ್ತಿದ್ವಿ, ಮೆಕ್ಕೆಜೋಳ ಅಸೆಂಡೆ ಎಲ್ಲ, ಅಸೆಂಡೆ ಎಲ್ಲ ಬೆಳಿತೀವಲ್ಲ, ಅದೆಲ್ಲ ಕಾಳು ಮನೆ ಕಾಳೆ ಇಡ್ತಿದ್ವಿ, ಮೆಕ್ಕೆಜೋಳನು ನಾವು ಬೆಳಿತೀವಿ. ವರ್ಷದಲ್ಲಿ ಎಷ್ಟು ಬೀಡಿ ಈ ತರ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತೀರಾ? ಕುರಿನ 6 ತಿಂಗಳಿಗೆ ಮಾರಾಟ ಮಾಡ್ಬಿಡ್ತೀವಿ. ವರ್ಷದಲ್ಲಿ 2 ಸಲ ತರ್ತೀವಿ? 2 ಸರಿ ತಾಂತೀವಿ ವರ್ಷದಲ್ಲಿ. ಈಗ ಮರಿ ಅಂತಂದ್ರೆ ಎಲ್ಲಿಂದ ತರ್ತೀರಾ? ನಾವೇ ಮಾರ್ಕೆಟ್ಗೆ ಎಂದೂ ಹೋಗಿಲ್ಲ, ಹಳ್ಳಿಯಲ್ಲೇ ತಗಂತೀವಿ. ಹಳ್ಳಿಯಲ್ಲೇ ಸ್ವಲ್ಪ ಕಡಿಮೆ ಸಿಗುತ್ತೆ. ಮಾರ್ಕೆಟ್ಗೆ ಹೋದ್ರೆ ಎಲ್ಲ ಕಾಳು ಹಾಕೊಂಡು ಮೇಯಿಸ್ಕೊಂಡು ನೀರು ಕುಡಿಸ್ಕೊಂಡು ಬರ್ತಾರೆ, ಅದು ಮನೆಗೆ ಬಂದಿಡ್ಕೆ ಔಷಧ ಹೋಗ್ಬಿಡ್ತವೆ. ಅದರಿಂದ ನಾವು ಮಾರ್ಕೆಟಾಗ ತರಲ್ಲ, ನೋಡಿರೋ ಅರ್ಥಗೆ ನಾವು ತರೋದು. ಈಗ ಮಾರ್ಕೆಟ್ನಲ್ಲಿ ಅವಾಗ ಆರೋಗ್ಯ ಆಗಿದೆ ಅನ್ನೋದು ಗೊತ್ತಾಗಲ್ಲ ನಿಮ್ಗೆ, ಗೊತ್ತಾಗಲ್ಲ ಸರ್. ಕಂಡುಣ್ಣತಾಗ ತರ್ಬೇಕಂತ ಹೇಳಿ ಅದು ಒಟ್ಟೆ ಇಷ್ಟು ದಪ್ಪ ಇರುತ್ತಾ, ಅದು ಚೆನ್ನಾಗಿ ಮೇಸಿದ ಮೇಸಿ ಕಾಲಿಟ್ಕೊಂಡು ನೀರು ಕುಡಿಸ್ಕೊಂಡ್ ಬಂದಿರ್ತಾರೆ ಸರ್. ಸತ್ತು ಚೆನ್ನಾಗಿ ಕಾಂಡಿ ಇಟ್ಕಂಡೆ ನೋಡೆ ಇಟ್ಕಂಡೆ ಅಡಿಕೆನೆ ಚೆನ್ನಾಗೈತೆ ನಂಗೆ. ಅದಕ್ಕೆ ನಾವು ಅಲ್ಲಿ ತರಕ್ಕೆ ಹೋಗಲ್ಲ, ಇಲ್ಲೇ ನಾವು ಊರಲ್ಲೇ ತಾಣದು, ಹಳ್ಳಿ ಕಡೆನೆ ತಾಣದು. ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಸಾಕಬಹುದಲ್ಲ ನೀವು ಕುರಿಗಳನ್ನ? ಮತ್ತೆ ತಗೋಬೇಕು ಸರ್, ತಗೊಂತೀನಿ. ಹೆಚ್ಚಿನ ಮಟ್ಟದಲ್ಲಿ, ಹೆಚ್ಚಿನ ಮಟ್ಟದಲ್ಲಿ ಆಗಲ್ಲ ಸರ್. ಎರಡು ಹಸು ಇದಾವ, ನೀರಾವರಿ ಐತಿ ಇವಾಗ, ಮತ್ತೆ ಇವಾಗ ಪೈಪ್ ಲೈನ್ ಮೇಲೆ ಅಡಿಕೆ ಎಲ್ಲ ಇಡ್ಬೇಕಲ್ಲ, ಆಗಲ್ಲ ಸರ್. ಜಾಸ್ತಿ ತಾಣಲ್ಲ, ಒಂದ್ ಐದು ಆರು ತಗಂತೀನಿ ಇವಾಗ ಅಷ್ಟೇ ಸರ್ ಆಗೋದು. ಈಗ ಕುರಿ ಗೊಬ್ಬರ ಎಲ್ಲ ಸಿಗುತ್ತೆ ನಿಮಗೆಲ್ವಾ? ಕುರಿ ಗೊಬ್ಬರ ಮತ್ತೆ ನಾವೆಲ್ಲ ದಾನಿ ಗೊಬ್ಬರಕ್ಕೆ ಮಿಕ್ಸ್ ಮಾಡಿದ್ವಿ, ಅದ್ರಲ್ಲೇ ಹಾಕ್ತಿವಿ ನಾವು ತಿಪ್ಪಿಗೆ ಒಂದೇ ತಕ್ಕೆ. ಈಗ ಬೆಳಿಗ್ಗೆ 8 ಗಂಟೆಯಿಂದ ಹೊಲ್ದಾಗ ಹೋಗ್ತೀರಾ, ಸಂಜೆ 8 ಗಂಟೆಗೆ ಬರ್ತೀರಾ? ಅದೇ ಸರ್, ಬೆಳಿಗ್ಗೆ 6 ಗಂಟೆಗೆ ತರಕಾರಿ ಮಾರಕ್ ಹೋಗಿ, 7 ಗಂಟೆಗೆ ಬಂದು 9 ಗಂಟೆ 9:30 ಹೊಲ್ದಾಗ ಹೋಗ್ತೀವಿ. ಊಟ ತಗೊಂಡೋಗ್ಬಿಡ್ತೀವಿ, ಊಟ ತಗೊಂಡೋಗಿ ಅಲ್ಲೇ ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಕಳೆ ಇರುತ್ತೆ, ಏನಾದ್ರೂ ಒಂದ್ ಗಿಡಾದ್ರೂ ಇರ್ತವೆ ಕಿತ್ತಾಕ್ತಿವಿ. ನಮ್ ಮನೇಲಿ ಏನ್ ಜಾಸ್ತಿ ಇರಲ್ಲ, 4 ಗಂಟೆಗೆ ಬರ್ತಾರೆ ನಮ್ಮ ಮನೆಯವರು, 4 ಗಂಟೆಗೆ ಬಂದು ಅವರು ಮೇವು ಮುಸುರಿ ಎಲ್ಲ ಇಟ್ಕೊಂಡು ಹಸಿಗೆ ಪೀಡೆ ಇಕ್ತಾರೆ, ಅದೆಲ್ಲ ಇಟ್ಟು ಮೇವು ಹಾಕೊಂಡು ಹಾಲು ಕರೆದು ಡೈರಿಗೆ ಹಾಲು. ಅಲ್ಲೂ ಮನೆ ಹತ್ರನು ಮನೆ ಹತ್ರ ಬಂದು ಇಸ್ಕೊಂಡವ್ರಿಗೆ 40 ರೂಪಾಯಿ ಸರ್, ಡೈರಿಗೆ 30-35 ಹಾಕೊಡ್ತಾರೆ. ಮನೆ ಹತ್ರನು ಒಯ್ತೀವಿ, ಡೈರಿಗೂ ಒಯ್ತೀವಿ. ಹಸು ಅಂತಂದ್ರೆ ಯಾವ ತಳಿ ಹಸು ಸಾಕಾಣಿಕೆ ಮಾಡಿರೋದು? ಒಂದು ಸಿಂಧಿ ಇದು ಐತೆ, ಒಂದು ನಾಟಿ ಹಸು. ನಾಟಿ ಹಸು ಇದೆ. ಈಗ ಹಾಲು ಮಾರಾಟದಿಂದ ನಿಮಗೆ ಸಾಕಷ್ಟು ಆದಾಯ ಬರುತ್ತಲ್ವಾ? ಆದಾಯ ಐತೆ ಸರ್, ಚೆನ್ನಾಗಿ ನಮಗೆ ಆದಾಯ ಬರ್ತಾ ಐತೆ. ಹೆಂಗೆ ಲೀಟರ್ ಕೊಡ್ತೀರಾ? 40 ರೂಪಾಯಿ. ಈಗ ಡೈರಿಯಲ್ಲಿ ಆದ್ರೆ 35. ಇಲ್ಲಿ ಯಾಕೆ 5 ರೂಪಾಯಿ ಜಾಸ್ತಿ ಮಾಡಿದ್ರ? ಅದೆಲ್ಲರೂ ಹಂಗೆ ಸರ್ ಒಯ್ತಾರದು, 40 ರೂಪಾಯಿ ಲೀಟರ್ ಹಂಗೆ ಒಯ್ಯೋದು, ಎಲ್ಲರೂ ಹಾಕದೆ ಹಂಗೆ. ಈಗ ಹಸುಗಳಿಗೆ ಏನಾದ್ರೂ ಸಪರೇಟ್ ಆಗಿ ಹಸಿ ಮೇವುಗಳನ್ನ ಏನಾದ್ರು ಬೆಳ್ಕೊಳ್ತೀರಾ? ನೇಪಿಯರ್ ಬಹಳ ಬೆಳಿತೀವಿ, ಆದಾಯ ಐತೆ ಸರ್, ಚೆನ್ನಾಗಿ ನಮಗೆ ಆದಾಯ ಬರ್ತಾ ಐತೆ. ಹೆಂಗೆ ಲೀಟರ್ ಕೊಡ್ತೀರಾ? 40 ರೂಪಾಯಿ. ಈಗ ಡೈರಿಯಲ್ಲಿ ಆದ್ರೆ 35. ಇಲ್ಲಿ ಯಾಕೆ 5 ರೂಪಾಯಿ ಜಾಸ್ತಿ ಮಾಡಿದ್ರ? ಅದೆಲ್ಲರೂ ಹಂಗೆ ಸರ್ ಒಯ್ತಾರದು, 40 ರೂಪಾಯಿ ಲೀಟರ್ ಹಂಗೆ ಒಯ್ಯೋದು, ಎಲ್ಲರೂ ಹಾಕದೆ ಹಂಗೆ. ಈಗ ಹಸುಗಳಿಗೆ ಏನಾದ್ರೂ ಸಪರೇಟ್ ಆಗಿ ಹಸಿ ಮೇವುಗಳನ್ನ ಏನಾದ್ರೂ ಬೆಳ್ಕೊಳ್ತೀರಾ? ನೇಪಿಯರ್ ಬಹಳ ಬೆಳಿತೀವಿ, ಇಲ್ಲಿ ಕೆಲಸ ಮಾಡ್ತವೆ. ಎರಡನೇದಾಗಿ ಪಶು ಆಧಾರಿತ ಕೃಷಿ, ಇದರಲ್ಲಿ ಬೆಳೆಗಳನ್ನ ಬೆಳೆಯುವುದರ ಜೊತೆಗೆ ನಾವು ಹಾಲು ನೀಡುವಂತ ಹಸು ಅಥವಾ ಎಮ್ಮೆಯನ್ನ ನಾವು ಸಾಕ್ತೇವೆ. ಮೂರನೇದಾಗಿ ಅರಣ್ಯ ಆಧಾರಿತ ಕೃಷಿ ಪದ್ಧತಿ ಅಂತ ಹೇಳ್ತೇವೆ. ಇದೆರಡರ ಜೊತೆಗೆ ನಾವು ಅಗ್ರೋಫಾರೆಸ್ಟ್ರಿ ಅಂತ ನಾವು ಏನ್ ಕರಿತೇವೆ, ಸ್ವಲ್ಪ ಮಟ್ಟಿಗೆ ಅರಣ್ಯ ಮರಗಳನ್ನು ಸಹ ನಾವು ಬೆಳ್ಕೊಂಡು ಇದರಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬಹುದು. ಕೊನೆಯದಾಗಿ ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ, ಅಂದ್ರೆ ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಹಾರ್ಟಿಕಲ್ಚರ್ ಅಂಡ್ ಅಗ್ರೋಫಾರೆಸ್ಟ್ರಿ. ಈ 4 ಸಿಸ್ಟಮ್ಗಳನ್ನು ಸಹ, ಅಂದ್ರೆ 4 ಪದ್ಧತಿಗಳನ್ನು ಸಹ ಸಂಕೀರ್ಣವಾಗಿ ಒಂದೇ ಜಾಗದಲ್ಲಿ ಇದನ್ನ ನಾವು ಅಳವಡಿಸಿಕೊಂಡಿದ್ದೆ ಆದ್ರೆ ರೈತರಿಗೆ ತುಂಬಾ ಹೆಚ್ಚು ಲಾಭದಾಯಕ ಆಗ್ತದೆ. ಈ ತೋಟಗಾರಿಕೆಯಲ್ಲಿ, ತೋಟಗಾರಿಕೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಮುಖ್ಯವಾಗಿ ಪುಷ್ಪ ಕೃಷಿ, ಹಣ್ಣು ಕೃಷಿ, ತರಕಾರಿಗಳನ್ನು ಬೆಳ್ಕೊಳ್ಳಬಹುದು. ನಾನು ಈಗಾಗಲೇ ಹೇಳಿದಾಗೆ ಪೌಷ್ಟಿಕ ತೋಟವನ್ನು ಬೆಳ್ಕೊಳ್ಳೋದು ಸಹ ಮುಖ್ಯವಾದಂತಹ ಅಂಶ ಆಗಿದೆ. ಹಾಗಾಗಿ ಸಮಗ್ರ ಕೃಷಿ ಪದ್ಧತಿಯು ರೈತರಿಗೆ ಹೆಚ್ಚು ಲಾಭದಾಯಕ ಮತ್ತು ನಿರಂತರವಾಗಿ ಪೌಷ್ಟಿಕ ಆಹಾರವನ್ನು ನೀಡಲಿಕ್ಕೆ ಇದು ಉತ್ತಮವಾದಂತಹ ಸಾಧನೆಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ, ಇದೀಗ ಜನಪದ ಗೀತೆಗಳನ್ನು ಕೇಳೋಣ. ಇದೀಗ ಕೇಳಿ ಮತ್ತೊಂದು ಜನಪದ ಗೀತೆಯನ್ನ. ಅಣ್ಣಯ್ಯರಿರಲಿ ಕರಸಾಕೆ, ಅಣ್ಣಯ್ಯ